ಹಣ್ಣಿನ ಬೆಳೆಯನ್ನು ಕೂಡ ಅವರು ಹಾಕೊಂಡಿದ್ದಾರೆ. ಹನಿ ನೀರಾವರಿಯ ಮೂಲಕ ಒಳ್ಳೆಯ ಬೆಳೆ ಅವರ ಕ್ಷೇತ್ರದಲ್ಲಿದೆ. ಅವರ ಒಂದು ಬೇಸಾಯದ ಅನುಭವಗಳನ್ನು, ಯಾಕೆ ಕೃಷಿ ಕಡೆ ಬಂದರು, ಹೇಗೆ ಅವರು ಬೇಸಾಯವನ್ನು ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗೋಪಾಲ್ ರೆಡ್ಡಿ ಅವರು, ಈಗ ತಮ್ಮದು ಮಾವಿನ ಬೆಳೆ ಕ್ಷೇತ್ರವನ್ನು ನಾವು ನೋಡಿದ್ವಿ, ಬಹಳಷ್ಟು ಖುಷಿ ಆಯಿತು. ಮಾವಿನ ಬೆಳೆ, ಎಷ್ಟು ವರ್ಷದ ಒಂದು ಗಿಡಗಳು ತಮ್ಮ ಹೊಲದಲ್ಲಿದ್ದಾವೆ? 2 ವರ್ಷ ಗಿಡ ಇದಾವೆ ಸರ್ ಈಗ. ಅಂದ್ರೆ ಯಾವ್ಯಾವ ತಳಿಗಳು ಮಾವಿನಲ್ಲಿ ಇದಾವೆ? ಒಂದು ವೈಟ್ ಬೆನಿಸ, ಇನ್ನೊಂದು ಬಂದು ಕೇಸರಿ. 650 ವೈಟ್ ಬೆನಿಸ, ಕೇಸರಿ 700 ಹಚ್ಚಿನ ಸರ್. ಅಂದ್ರೆ 1300 ಗಿಡಗಳು ತಮ್ಮ ಒಂದು ಈ 13 ಎಕರೆ ಭೂಮಿಯಲ್ಲಿ ಇದೆ. ಹೌದು ಸರ್, 1350 ಸರ್, ಪೇರ್ಲ ಬಂದು 750 ಹಚ್ಚಿನ ಸರ್. ಅಂದ್ರೆ 1350 ಮತ್ತೆ ಒಂದು 700-750 ಪೇರ್ಲ ಬೆಳೆ. ಪೇರ್ಲ ಸರ್, ಪೇರ್ಲ ಹಚ್ಚನೆ. ಅದರಲ್ಲಿ ಬೆಳೆ ಚೆನ್ನಾಗಿ ಬಂತು ಸರ್ ಮೊನ್ನೆವರೆಗೆ. ಈಗ ಬೇಸಿಗೆ ಇದ್ದ ಕಾರಣ ಸ್ವಲ್ಪ ಗಿಡ ಒಣಗ್ಯಾವ ಸರ್. ಆಮೇಲೆ ಮತ್ತೆ ಮುಂಗಾರಿನಲ್ಲಿ ಪೇರ್ಲ ಜೋರಾಗಿ ಬರ್ತದೆ ಸರ್, ನಿರೀಕ್ಷೆ ಐತೆ ನನಗೆ. ಈಗಾಗಲೇ ನನಗೆ ಡೈಲಿ ಏನಿಲ್ಲ ಅಂದ್ರೆ 20 ಬಾಕ್ಸ್ ಬರ್ತಿದ್ದವು ಸರ್ ಪೇರ್ಲ. 20 ಬಾಕ್ಸ್ ಅಂದರೆ ಒಂದು ಬಾಕ್ಸ್ 400 ರೂಪಾಯಿ ಕೊಟ್ಟೇನೆ ಸರ್. 20 × 4 ಅಂದ್ರೂ 8,000 ಸರ್ ಮಿನಿಮಮ್ ಒಂದು ದಿನಕ್ಕೆ. ನಾವು ಕನಿಷ್ಠ ಅಂದರೆ ಮತ್ತೆ ದಿನಾನು 40 ದಿವಸ ತೆಗೆದಿದ್ದೇನೆ ಸರ್, 20-25 ಬಾಕ್ಸ್ ಡೈಲಿ. ಮಾವಿನ ಗಿಡಗಳು ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನ ಸಾಲಿಗೆ ಹೇಗೆ ಅಂತರವನ್ನು ಕೊಟ್ರಿ? ಈ ಗಿಡದಿಂದ ಗಿಡಕ್ಕೆ 20 ಸರ್, ಸಾಲಿಂದ ಸಾಲಿಗೆ 20 ಸರ್. ನಮ್ಮ ರೈತರ ಅನುಭೂತಿ ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದರಲ್ಲಿಂದನು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಇದು ಮಾಡೀನಿ ಸರ್. ಇದೆ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನ ಸಾಲಿಗೆ 20, ಮತ್ತೆ ಸಾಲಿನ ಸಾಲಿಗೆ ಇದೆಯಲ್ಲ, ಮಧ್ಯದಲ್ಲಿ ಒಂದು ಪೇರಲ ಗಿಡ ಇದೆ. ಹೌದು ಸರ್, ನಡುವೆ 20x20 ಮಾವು ಸರ್, ಅದರಲ್ಲಿ 10x10 ಪೇರಲ ಹಚ್ಚಿನಿ ಸರ್. ಈ ಪೇರಲ ಯಾವ ತಳಿ ಇದೆ? ಈ ಪೇರಲ ಬಂದು ಪಿಂಕ್, ತೈವಾನ್ ಪಿಂಕ್. ತೈವಾನ್ ಪಿಂಕ್ ಒಂದು, ವೈಟ್ ಸಫೇದ ಅಂತ ಒಂದು ಹಚ್ಚಿನಿ. ಅಲಹಾಬಾದ್ ಸಫೇದ. ಅಲಹಾಬಾದ್ ಸಫೇದ ಅಂತ. ನೀರು ಅನುಕೂಲತೆ ಚೆನ್ನಾಗಿದೆಯಾ? ನೀರನ್ನು ಪರವಾಗಿಲ್ಲ ಸರ್, ಮತ್ತೆ ಈ ವರ್ಷ ಹೆಚ್ಚಾಗಿ ಮಳೆ ಬರೋದ್ರಿಂದ ಚೆನ್ನಾಗಿ ನೀರು ಐತೆ ಸರ್. ಎಷ್ಟು ಬೋರ್ ಅದಾವ ನಿಮ್ಮ ಹೊಲದಲ್ಲಿ? ನಮ್ಮಲ್ಲಿ ಈಗ ಸದ್ಯ 2 ಬೋರ್ ಇದಾವ ಸರ್. 2 ಬೋರ್ಲಿ ನೀವು ಚೆನ್ನಾಗಿದೆಯಾ? 2 ಬೋರಲ್ಲಿ ಪರವಾಗಿಲ್ಲ ಸರ್ ನೀರು. ಅದ್ರಾಗ ನಮ್ದು 24 ತಾಸು ಕರೆಂಟ್ ಸರ್, ಸಿಟಿ ಕರೆಂಟ್ ಇದ್ದು ನಮ್ಗೆ. ಅದು ಒಂದು ಅನುಕೂಲ ಆಗ್ಯದ ನಮ್ಗೆ. ಅನುಕೂಲ ನೀರಿಗೆ ಹನಿ ನೀರಾವರಿ ಅಳವಡಿಕೆ ಮಾಡಿದ್ರೆ? ನಾವು ಈ ಇಲಾಖೆಯಿಂದನೇ ತಗೊಂಡಿವಿ ಸರ್, ಇದು ಡ್ರಿಪ್ ಇಲಾಖೆಯಿಂದನೇ ತಗೊಂಡಿವಿ ಸರ್. ಈಗ ಬೇಸಿಗೆ ಆದ್ರೆ ಎಷ್ಟು ತಾಸು ನೀರು ಬಿಡ್ತೀರಿ, ಅಥವಾ ಈ ಮಳೆಗಾಲದಲ್ಲಿ ನೀರನ್ನ ಒಂದು ಬಿಡೋ ಪ್ರಮಾಣ ಲೀಟರ್ ಎಷ್ಟು ಲೆಕ್ಕ? ಈಗ ಬ್ಯಾಚಿಗೆ ಬಂದು ಈಗ ನಾವು ಒಂದು 6 ತಾಸು ಬಿಡ್ತೇವೆ ಸರ್. ಈಗ ಅದೇ ಮುಂಗಾರಿ ಇದರಲ್ಲಿ ಅಂದ್ರೆ ನಾವು 2-3 ತಾಸು ಅಂದ್ರೆ ಹೆಚ್ಚಿಗೆ ಆಯ್ತು ಸರ್. ಬ್ಯಾಚಿಗೆ ಇದ್ದ ಸಲುವಾಗಿ ಒಂದು 6-8 ತಾಸನ್ನು ಬಿಡ್ತೇವೆ. ಹೆಚ್ಚಿಂದ ಏನಾನ ಒಂದ್ ದಿವಸ ಗ್ಯಾಪ್ ಕೊಟ್ಟು ಮರುದಿವಸ ನೀರು ಬಿಡಕ್ಕೆ ಅನುಕೂಲ ಆಗ್ತದೆ ಸರ್. ಈ ಬೆಳೆ ಹಚ್ಚಿ ಒಂದು 2 ವರ್ಷ ಆಯ್ತಾ? 2 ವರ್ಷ ಆಗ್ಯದ ಸರ್. ಈಗ 2 ವರ್ಷ ನವೆಂಬರ್ಗೆ 2 ವರ್ಷ ದಾಟಿ ಈಗ 2 ವರ್ಷ 4 ತಿಂಗಳು. ಈಗ ಮಾವು ಹಚ್ಚಿದ ಟೈಮ್ನಾಗೆ ಪೇರಲ ಹಚ್ಚಿದ್ರ ಹೇಗೆ, ಅಥವಾ ಅದನ್ನ ತಡ ಮಾಡಿ ಹಚ್ಚಿದ್ರ? ಇಲ್ಲ ಸರ್, ಪೇರಲ ಮೊನ್ನೆ 1 ವರ್ಷ ಆಗ್ಯದ ಸರ್ ಪೇರಲ ಹಚ್ಚಿ. ಅದು ಮಾವು 2 ವರ್ಷ ಆಯ್ತು ಸರ್, ಪೇರಲ ಬಂದು 1 ವರ್ಷ ಆಯ್ತು ಸರ್. ಈಗ ಮಾವು 2 ವರ್ಷ ಆಯ್ತು, ಇನ್ನೊಂದು 2 ವರ್ಷಕ್ಕೆ ನಿಮಗೆ ಬೆಳೆ ಬರ್ತದ? 3ನೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಅದು ನಾನು ಯಾಕಂದ್ರೆ ಕಾಯಿ ಎಲ್ಲ ಚೆನ್ನಾಗಿ ಬರಬೇಕು, ಎಲ್ಲ ಗಿಡನು ಸಂಪೂರ್ಣವಾಗಿ ಕಾಯಿ ಬರ್ಬೇಕಂದ್ರೆ ನಾವು ಕಾದು ಸ್ವಲ್ಪ 4ನೇ ವರ್ಷ ಬಿಟ್ಟರೆ ನಮ್ಗೆ ಫುಲ್ಲು ಈಲ್ಡ್ ಬರ್ತದೆ ಸರ್. ಈಗ ಮಾವು ಇಳುವರಿ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಪೇರಲ ತೆಗೆದು ಬಿಡದ? ಪೇರಲೆ ತೆಗೆದು ಬಿಡ್ತೇನೆ ಸರ್, ಯಾಕಂದ್ರೆ ಅದು ಗಿಡಲಿಂದ ಗಿಡ 20 ಸರ್. ಇದು ಅಂತರ ಇದು 10 ಫೀಟ್ ಇದ್ದಕ್ಕೆ ಆ ಗಿಡ ಈ ಗಿಡ ಟಚ್ ಆಗ್ಬಿಡ್ತದೆ ಸರ್. ಇದು ತೆಗೆದು ಬಿಡ್ತೇನೆ ಸರ್, ಅಲ್ಲಿವರೆಗೆ ಖಾಲಿ ಹಾಕಿರ್ಬೇಕು. ನಮ್ಗ ಈ ಕೂಲಿ ನಾಲಿ ಇವೆಲ್ಲ ಹೊಂಟೋಗ್ಬಿಡ್ತಾವ ಅಂತ ನಾವು ಹಚ್ಚಿನಿ ಸರ್. ಇದು ಗೋಪಾಲ ರೆಡ್ಡಿ ಅವರೀಗ ನಿಮ್ಮದು 1350 ಮಾವಿನ ಬೆಳೆಗಳು, ಎಲ್ಲ ಗಿಡಗಳು ಒಂದೇ ಯೂನಿಫಾರ್ಮ್ ಆಗಿದಾವೆ, ಹೇಗೆ ಗೊಬ್ಬರ ಹಾಕೋದು, ನೀರು ಬಿಡೋದು, ಎಣ್ಣೆ ಹೊಡೆಯೋದು, ಸಮಸ್ಯೆಗಳು? ಇಲ್ಲ ಸರ್, ಒಂದು ಬ್ಯಾಟರ್ ಐತೆ ಸರ್, ಅದು ಡಿಪಾರ್ಟ್ಮೆಂಟ್ಲಿಂದ ತರಿಸ್ಕೊಂಡಿವಿ. ಆಮೇಲೆ ನಾವು ಯೂನಿವರ್ಸಿಟಿಗೆ ಹೋಗ್ತೀವಿ, ಅಲ್ಲಿನೂ ಕೇಳ್ತೀವಿ, ಬೀದರ್ ಯೂನಿವರ್ಸಿಟಿಲಿಂದ ಕೇಳ್ತೀವಿ, ಈ ತೋಟಗಾರಿಕೆ ಮಾಡಿದ್ದವ್ರ ನಮಗಿಂತ ಅನುಭವ ಇದ್ದವ್ರನ್ನ ಅವ್ರನ್ನ ಕೇಳ್ತೀವಿ. ಕೇಳಿದ್ರಾಗ ನಮ್ದೇನು ನಾಚಿಕೆ ಇವು ಇರಬಾರ್ದು ಸರ್. ಈಗ ಮಾಹಿತಿ ಪಡ್ಕೊಳಕ ನಾವು 100 ಜನ ಮಾಹಿತಿ ಪಡ್ಕೊಳ್ಬೇಕು. ನಮ್ಗೆ ಯಾವ್ದು ಚಲೋ ಅನಿಸ್ತದ ಅದು ಆರಿಸ್ಕೊಂಡು ನಾವು ಮೇಂಟೈನ್ ಮಾಡ್ತೇವೆ ಸರ್. ಗೋಪಾಲ ರೆಡ್ಡಿ, ನಿಮ್ದು ಹೊಲ ಏನು ಪೂರಾ ಮಸಬ ಅಥವಾ ಏನು ಕೆಂಪ್ ಮಣ್ಣ ಅಥವಾ ನೇರಿ ಭೂಮಿ? ಇಲ್ಲ ಸರ್, ಮಸ್ಬೆ ಇದೆ ಎಲ್ಲ ಕಂಪ್ಲೀಟ್ ಮಸ್ಬೆ. 13 ಎಕರೆ ಮಸ್ಬೆ ಸರ್. ಏನು ಪ್ರಾರಂಭದಲ್ಲಿ ಈಗ ತೆಗೆದು ತೋಟದ್ನಾಗ ಸರ್ಕಾರಿ ಗೊಬ್ಬರ ತಿಪ್ಪೆ ಗೊಬ್ಬರ ಏನೇನು ಹಾಕಿದ್ರಿ? ಇಲ್ಲ ಸರ್, ತಗ್ಗು ಹೊಡೆದಾಗ ಒಂದು 3 ತಿಂಗಳು ಬಿಟ್ಟಿದ್ದೆ ಸರ್ ಬೇಸಿಗೆ. ತಗ್ಗು ತೋಡಿ 3 ತಿಂಗಳು ಬಿಟ್ಟುಬಿಟ್ರೆ ಹೆಂಗೆ ಬಿಸಿಲಿಗೆ? ಯಾಕಂದ್ರೆ ಬಿಸಿಲಿಗೆ ಅದು ಇದ್ದ ಹುಳ ಪಳ ಕಡ್ಡಿ ಇವು ಏನ್ ಇರ್ತಾವ, ತತ್ತಿ ಆಗ್ಲಿ ಹುಳವು ಇವೆಲ್ಲ ಸತ್ತು ಬಿಡ್ತಾವ ಸರ್. ಅದು ಒಣಗೋಗ್ತ ಸರ್ ಬಿಸಿಲಿಗೆ. ಬೇಸು ಒಣಗಿದ್ಮೇಲೆ ನಾವು ಮುಂಗಾರಿನಾಗ ಮಳೆಗಾಲದಲ್ಲಿ ಗಿಡ ಇಟ್ಟಿವಿ ಸರ್. ಅಂದ್ರೆ ಜೂನ್ ಮಳೆಗಾಲ ಪ್ರಾರಂಭ ಆದಾಗ ಸರ್ ಬಿಸಿಲು ಕಡಿಮೆ ಇದ್ದಾಗ ಹಾಕ್ತೀರಿ? ಹೌದು ಸರ್, ಜೂನ್ ನಾಗೇನೆ ಇಡ್ಬೇಕು ಸರ್. ಅವು ಸಸಿಗಳು ಎಲ್ಲಿಂದ ತಗೊಂಬಂದ್ರಿ, ರೇಟ್ ಏನ್ ಬಿತ್ತು? ನಾವು ಇದೆ ಸರ್, ನಾವು ಅಸುರಾವುಪೇಟೆ ಅಂತ ಆಂಧ್ರಲಿಂದನೆ ಸರ್ ತಂದಿದ್ದು. ಅಲ್ಲಿ 120 ರೂಪಾಯಿ ಒಂದು ಕೊಟ್ರ ಸರ್, ಇಲ್ಲಿ ಬರೋದ್ರೊಳಗೆ 180 ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ನಾನೇ ಸ್ವತಃ ಹೋಗಿ ಅಲ್ಲೇ ತಗೊಂಡು ಬಂದಿದ್ದೆ ಸರ್. ತರದ್ನಾಗ ಗಿಡಗಳ ಹೈಟ್ ಎಷ್ಟಿದ್ದು? ಹೈಟ್ ಅವಾಗ 4 ಫೀಟ್ ಇದ್ದು ಸರ್. 4 ಫೀಟ್ ಇತ್ತು. 4 ಫೀಟ್ ಇತ್ತು. ಈಗ ಚೆನ್ನಾಗಿ ಆಗಿದಾವೆ. ಇದಕ್ಕೆ ಏನಾದ್ರೂ ವರ್ಷ ವರ್ಷ ಪ್ರೂನಿಂಗ್ ಮಾಡ್ತೀರಾ? ಏ ಮಾಡ್ಬೇಕು ಸರ್, ಈಗ ಮಾಡ್ಲೇಬೇಕು. ವರ್ಷಕ್ಕೊಂದ್ಸಾರಿ ಮಾಡ್ತೇವೆ ಸರ್. ಈಗ ಮತ್ತೆ ಇದಕ್ಕೆ ಗೊಬ್ಬರ ಇಡೋದು, ಸರ್ಕಾರಿ ಗೊಬ್ಬರಗಿಂತ ತಿಪ್ಪೆ ಗೊಬ್ಬರ ಅಂತೀವಲ್ಲ, ಇದೇ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಇಲಾಖೆ ಇದರಿಂದನೂ ಪ್ರೋಮ್ ಅಂತ ಬರ್ತದ, ಎರೆಹುಳ ಗೊಬ್ಬರ ಇವೆಲ್ಲ ಮಿಕ್ಸ್ ಮಾಡಿನೂ ಇಡ್ತೀವಿ ಸರ್. ಒಂದ್ಸರಿ ಸರ್ಕಾರಿ ಗೊಬ್ಬರ ಇಲ್ಲಿವರೆಗೆ ಇಟ್ಟಿಲ್ಲ ಸರ್ ಇನ್ನ. ಈಗ ತಿಪ್ಪೆ ಗೊಬ್ಬರ ಅಂತಂದ್ರೆ ನಾವು ಗಿಡ ಬುಡ್ಕ ಕೆಜಿ 1.5 ಕೆಜಿ 2 ಕೆಜಿ ಬಿಡ್ತೀವಿ. ಈಗ ಇವು ಲಘು ಪೋಷಕಾಂಶಗಳು ಅಂತೀವಲ್ಲ, ಅದಕ್ಕೆ ಡ್ರಿಪ್ನಲ್ಲಿ ಇಡ್ತೀರಾ ಅಥವಾ ಏನು ಸ್ಪ್ರೇ ಮಾಡ್ತೀರಾ? ಸ್ಪ್ರೇ ಮಾಡ್ತೀವಿ ಸರ್, ಮಣ್ಣಿನಲ್ಲಿ ಸೇರಿಸ್ಬಿಡ್ತೀವಿ ಕೆಲವೊಂದು, ಆಮೇಲೆ ಡ್ರಿಪ್ನಲ್ಲಿ ಕೆಲವು ಬಿಡ್ತೀವಿ, ಯಾವ ನಮ್ಗೆ ಹೆಂಗೆ ಅನುಕೂಲ ಆಗ್ತದೆ. ಇನ್ನೊಂದು ಸರ್, ಡ್ರಿಪ್ನಲ್ಲಿ ಎಲ್ಲವನ್ನು ಬಿಟ್ಟರೆ ಅದು ಗಂಟು ಕಟ್ಬಿಡ್ತದೆ ಡ್ರಿಪ್ನಲ್ಲಿ, ಆ ನೀರು ಬರಲ್ಲ. ಹೌದು, ಬ್ಲಾಕ್ ಆಗ್ಬಿಡ್ತಾವೆ, ಬ್ಲಾಕ್ ಆಗಿಬಿಡ್ತಾವೆ. ಅದಕ್ಕಾಗಿ ಅದನ್ನು ಸಮಸ್ಯೆ ಅದ. ಅದು ನೋಡಿಕೊಂಡು ಯಾವುದು ಕರಗಂತ ಅದು ನೀರಿನಲ್ಲಿ ಲಘುವಾಗಿ ಕರಗಂತದ್ದು ಬಿಡ್ಬೇಕು ಸರ್. ಯಾವ್ದು ಬೇಕಾದ್ರೆ ಅದು ಬಿಟ್ಟರೆ ಎಲ್ಲ ಪೈಪ್ ಬಿಚ್ಚಿ ನೋಡಕ್ ಆಗೋದಿಲ್ಲ. ಈಗ ಪೈಪ್ಗಳು ಬ್ಲಾಕ್ ಆಗ್ಬಿಡ್ತೇವಪ್ಪ ಅಂತಂದ್ರೆ ಮತ್ತೆ ಚೆಕ್ ಮಾಡೋದು ಸಮಯ ಲೈಫೇ ಇದು. ಗಿಡಗಳಿಗೆ ನೀರೇ ಮತ್ತೆ ನೀರೇ ಬರೋದಲ್ಲ ಸರ್. ಅದಕ್ಕಾಗಿ ಅದು ಅದರಲ್ಲೇನು ಸ್ವಲ್ಪ ತಿಳ್ಕೊಂಡು ಮಾಹಿತಿ ಪಡ್ಕೊಂಡು ಯಾವ ಗೊಬ್ಬರ ಕರಗುತ್ತದ ನೀರಿನಲ್ಲಿ ಹೆಂಗ ಅಂತ ತಿಳ್ಕೊಂಡು ಬಿಡೋದು ಉತ್ತಮ ಸರ್. ಈಗ 13 ಎಕರೆಗೂ ಕೂಡ ನೀವು ಫೆನ್ಸಿಂಗ್ ಹಾಕೊಂಡಿರಿ, ಇವು ಹೆಂಗ್ ಮಾಡ್ಕೊಂಡ್ರಿ? ಈ ಫೆನ್ಸಿಂಗ್ ಇಲ್ಲಾಂದ್ರೆ ದನಗಳ ಕಾಟ ಜಾಸ್ತಿ ಆಗಿಬಿಡ್ತಾವ. ತಿನ್ನದ ಮಾಲು ತಿನ್ನದ ಮಾಲು ಕೈ ಹಾಕ್ಬಿಡ್ರಪ್ಪ ಅಂತ ಅಲ್ಲಿ ಹೋಯ್ತು. ಈಗ ದನಗಳು ಆಡು ಮೇಕೆ ಬಂದ್ಬಿಟ್ರೆ ಈ ಗಿಡ ಉಳಿಯಂಗಿಲ್ಲ ಸರ್. ಹೌದು, ಅದಕ್ಕಾಗಿ ಫಿನಿಶಿಂಗ್ ಮಸ್ಟ್ ಅಂಡ್ ಶುಡ್ ಬೇಕು ಸರ್. ಇದಕ್ಕೆ ತೋಟ ಮಾಡಿದರೆ ಫಿನಿಶಿಂಗ್ ಬೇಕೇ ಬೇಕು ಸರ್. ಸುತ್ತಲೂ ಸಾಗುವ ಗಿಡಗಳದಾವ ಎಷ್ಟು? ಅವು 200 ಹಾಕಿದ್ದೆ ಸರ್ ಸ್ಟಾರ್ಟಿಂಗ್. ಇದಕ್ಕಿಂತ ಮೊದಲು ನಾನು ಮೋಸಂಬಿ ಹಾಕಿದ್ದೆ ಸರ್, ಇದು 7 ಎಕರೆ ಮೋಸಂಬಿ ಹಾಕಿದ್ದೆ. ಅಂದ್ರೆ ಮಾವು ಬೆಳೆಗಿಂತ ಮುಂಚೆ? ಮಾವು ಬೆಳೆಗಿಂತ ಮುಂಚೆ ಮೋಸಂಬಿ ಹಾಕಿದ್ದೆ ಸರ್, 7 ಎಕರೆ ಹಾಕಿದ್ದೆ. ಅದು 15 ವರ್ಷ ಸುಮಾರು ಆಯ್ತು ಸರ್. 15 ವರ್ಷ ಸುಮಾರು ಆದ್ಮೇಲೆ ಗಿಡಗಳು ಸತ್ತು ಬಿಟ್ಟವು ಸರ್. ಬಿಟ್ಟು ಬಂತು. ಆಮೇಲೆ ನಡುವೆ ಒಂದು 3 ವರ್ಷ ಮಳೆ ಬರಲಿಲ್ಲ ಸರ್, ಬರಗಾಲ. ಆ ಇದರಿಂದ ಗಿಡ ಎಲ್ಲ ಒಣಗಿಬಿಟ್ಟವು ಸರ್. ಅದಕ್ಕಾಗಿ ಅವೆಲ್ಲ ತೆಗೆದು ಬಿಟ್ಟು ಈ ಬಗ್ಲಾಗೂ ಮತ್ತೆ ಹೊಲ ತಗೊಂಡಿವಿ ಸರ್. ಅದು ಇದು ಸೇರಿ 13 ಎಕರೆ ಮಾವು ಹಚ್ಚಿಬಿಟ್ಟೇನೆ. ಇದು ಮೋಸಂಬಿಯಲ್ಲಿ ನಿಮ್ಗೇನಾದ್ರು ಲಾಭ ಬಂತ? ಪರವಾಗಿಲ್ಲ ಸರ್, ಬಂತು. ನೀರಿನ ಕೊರತೆ ಇತ್ತು ಸರ್ ಅವಾಗ, ಯಾಕಂದ್ರೆ ಈ ಮಾವಿಗಿಂತ ಬೆಸ್ಟ್ ಸರ್ ಅದು. ಆದ್ರೂ ಅದಕ್ಕೆ ನೀರು ಫುಲ್ ಬೇಕು ಸರ್. ಹೌದು, ಒಂದು ಹಣ್ಣು ಬಂದರೆ 1 ಲೀಟರ್ 2 ಲೀಟರ್ ನೀರು ಬೇಕು ಅದಕ್ಕೆ. ಒಂದು ಕಾಯಿ ಅಂದರೆ 7 ಲೀಟರ್ ಅಂದರೆ ಕನಿಷ್ಠ ಅಂದರೆ ಒಂದು ಗಿಡಕ್ಕೆ 100-200 ಕಾಯಿ ಎಷ್ಟು ಲೀಟರ್ ನೀರು ಬೇಕು? ಹೌದು ಹೌದು, 10 ಲೀಟರ್ ನೀರು ಬೇಕು ಸರ್ ಅದಕ್ಕೆ. ಅಂದ್ರೆ ಇಷ್ಟು ಮಾವಿನ ಹಣ್ಣಿಗೆ ಅಷ್ಟು ಪ್ರಮಾಣದಲ್ಲಿ ನೀರು ಇಲ್ಲ ಸರ್. ಇದಕ್ಕೆ ಅಷ್ಟು ಪ್ರಮಾಣ ಇದು ಬೇಕಾಗಿಲ್ಲ ಸರ್. ಇನ್ನು ಇದೊಂದು ಸಾರ್ವಜನಿಕ, ಇದು ಎಲ್ಲ ಗಾಳಿ ರೂಪದಲ್ಲಿ ಇರ್ಕೊಂಡು ಶಕ್ತಿ ಕೊಡ್ತಾವ ಸರ್ ಮಾವಿನ ಗಿಡ. ಈ ಮೋಸಂಬಿ ಹಂಗಲ್ಲ ಸರ್, ನೀರು ಬೇಕು ಅದಕ್ಕೆ. ಈಗ ಗೋಪಾಲ್ ರೆಡ್ಡಿ ಅವರಿಗೆ ಬೇರೆ ಹೊಲಗಳಿಗೆ ನಾವು ನೋಡಿದಾಗ 2 ವರ್ಷದ ಗಿಡಗಳು ಏನಂತಾರೆ ರೈತರು, ಚಲೋ ಬೆಳವಣಿಗೆ ಆಗಿದೆ ಅಂತಾರೆ ಹೇಗೆ? ಈಗ ಬರ್ತಾರೆ ಸರ್, ನೋಡ್ತಾರ. ಈಗ ಪರವಾಗಿಲ್ಲಪ್ಪ, ಬೇಸ್ ಮೇಂಟೈನ್ ಮಾಡಿದ್ದೆ ಅಂತಾರೆ. ಇದೇ ಮೇನ್ ಸರ್, ಇದರಲ್ಲಿ ಮಾಡೋದೇ ಮೇನ್ ಸರ್. ಇದು ಅಂತರ ಬೇಸಾಯ ಇದು ಮಾಡ್ಕೊಂತ ಇದ್ದಾರೆ. ಹೊಲ ಕ್ಲೀನ್ ಇತ್ತಂದ್ರೆ ಇದು ಕಳೆ ಬರೋದು ಇದಕ್ಕೆ. ಗೋಪಾಲ್ ಅವರಿಗೆ ಬೆಳೆ ಅಂತರೂ ಚೆನ್ನಾಗಿ ಬರ್ತಿದೆ, ಇನ್ನೊಂದು 2 ವರ್ಷದಲ್ಲಿ ನಿಮ್ದು ಮಾವು ಕೈಗೆ ಬರಬಹುದು. ಏನಾದ್ರೂ ಸಾವಯವ ಪದ್ಧತಿ ಏನಾದ್ರೂ ಬೆಳಬೇಕು ಅಂತ ಏನಾದ್ರೂ ತಲೆಯಲ್ಲಿದೆಯಾ? ಇಲ್ಲ, ಐತೆ ಸರ್. ನಾನು ಒಂದು ಪಾಠಶಾಲೆ ಟೈಪ್ ರೈತರಿಗೆ ಕೊಡೋಣ. ನಾನು ಕೃಷಿ ಅಧಿಕಾರಿ ಆಗಿ ಇಷ್ಟು 35 ವರ್ಷ ನಾನು ಕೆಲಸ ಮಾಡಿದ್ದೀನಿ. ನಾವು ಕವಿತಾಳದಲ್ಲಿ ಮಿತ್ರ ಇವರು ಮಾಡಿದಲ್ಲಿ ಕವಿತಾ ಮಿತ್ರ ಮಾಡಿದಾಗ ನಾವು ಆ ಟೈಪ್ ಯಾಕೆ ಮಾಡಬಾರ್ದಂತ ನನಗೂ ಐತೆ ಸರ್. ಇನ್ನು ನಮ್ಮದು 3 ತಿಂಗಳು ಐತೆ ಸರ್. ಆ 3 ತಿಂಗಳು ನಮ್ಮ ನಿವೃತ್ತಿ ಜೀವನ ಆದಮೇಲೆ ನಾನು ಮಾಡಬೇಕು, ಪ್ರಾರಂಭ ಮಾಡಬೇಕು ಇದೆಲ್ಲ ಅಂತ ಐತೆ ಸರ್. ಮತ್ತೆ ಕಾದು ನೋಡ್ಬೇಕು ಸರ್. ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಬೇಕಾದಪ್ಪ ಅಂತಂದ್ರೆ ಈಗ ನಮ್ಮ ಮನೆಯಲ್ಲಿ ಒಂದ್ ಎರಡು ಮೂರು ಆಕಳ ಬೇಕು, ಎರೆಹುಳ ಗೊಬ್ಬರ, ಜೀವಾಮೃತ, ಗೋವಾಮೃತ ಅವೆಲ್ಲ ಬಿಡ್ಬೇಕಾಗ್ತದೆ. ಅಲ್ಲ ಸರ್, ಈಗ ಮತ್ತೆ ಮನೆ ಅಂದ್ಮೇಲೆ ಎಲ್ಲವೂ ಬೇಕಲ್ಲ ಸರ್. ಹಂಗ ಈ ತೋಟ ಅಂದ್ಮೇಲೆ ಎಲ್ಲವೂ ಬೇಕೇ ಬೇಕಾಗ್ತದೆ ಸರ್. ಅವೆಲ್ಲ ಸಹಜವಾಗಿ ಮಾಡ್ಲೇಬೇಕು ಸರ್. ಅದು ಮಾಡಿದ್ರೆ ಇದಕ್ಕೊಂದು ಕಳೆ ಬರೋದು ಸರ್. ಒಂದು ವಿಷಯ ಏನಪ್ಪ ಅಂತಂದ್ರೆ ಗೋಪಾಲ್ ರೆಡ್ಡಿ ಅವರಿಗೆ, ನಾವು ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಬರೀ ಹೇಳೋದಾಗಿರ್ತದೆ, ನಾವು ನಮ್ಮ ಹೊಲದಲ್ಲಿ ಇದ್ರು ನಮ್ಮ ಒಂದು ಭೂಮಿ ಇದ್ರು ಕೂಡ ನಮ್ಮ ಹೊಲಗಳು ಬೀಳಬಿದ್ದಿರ್ತವೆ. ನೀವು ಏನಪ್ಪ ಅಂದ್ರೆ ವಿಶೇಷವಾಗಿ ನೀವು ರೈತರು ಬಂದು ನೋಡುವಂತದ್ದು, ರೈತರಿಗೆ ಮಾಹಿತಿ ಹೇಳ್ತಾ ತಾವೇ ಒಂದು ಒಳ್ಳೆಯ ಒಂದು ಹೊಲವನ್ನು ನಿರ್ಮಾಣ ಮಾಡಿದ್ರಿ, ಹೇಗನ್ಸತ್ತೆ? ಇಲ್ಲ ಸರ್, ಮತ್ತೆ ನನಗೂ ಮೊದಲಿಂದ ಒಕ್ಕಲ್ತನದಲ್ಲಿ ಹುಟ್ಟಿದ್ದವ್ರು ನಾವು, ನಮ್ಮ ತಂದೆ ತಾಯಿನೂ ಒಕ್ಕಲ್ತನ ಮಾಡಿದ್ದವರು, ಅವ್ರಲಿಂದ ನಾನು ಕಲ್ತೀನಿ ಸರ್. ಅದು ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆದ ಸರ್ ಒಕ್ಕಲ್ತನ ಅಂದ್ರೆ. ಹೌದು, ಇಂಟ್ರೆಸ್ಟ್ ಇಲ್ಲಂದ್ರೆ ಇಲ್ಲಿ ನಿಂದರಂಗಿಲ್ಲ ಸರ್. ನೀವು ನಿಂದರಂಗಿಲ್ಲ, ನಾನು ನಿಂದರಂಗಿಲ್ಲ. ಇಲ್ಲಿ ತೋಟದಾಗ ಇಂಟ್ರೆಸ್ಟ್ ಇದ್ರೆ ಮಾತ್ರ ಇಲ್ಲಿ ನಿಂದಿರ್ತೀವಿ, ನಿಂತು ಕೆಲಸ ಮಾಡಕ ಅನುಕೂಲ ಆಗ್ತದೆ ಸರ್. ಇಲ್ಲಂದ್ರೆ ಮಾಹಿತಿ ಇಲ್ಲಂದ್ರೆ ಅವ್ನ ಏನ್ ಮಾಡಿಸ್ತಾನೆ ಸರ್? ಇಲ್ಲಿ ಮಾಹಿತಿ ಬೇಕು ಸರ್, ಪ್ರತಿಯೊಂದು ಮಾಹಿತಿ ಬೇಕು. ಈಗ ಗೋಪಾಲ್ ರೆಡ್ಡಿ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ ಆಯ್ತು, ಗಿಡಗಳು 2-4 ಫೀಟ್ ಇದ್ವು ಅಂತ ಹೇಳ್ತೀರಿ. ಅವಾಗ ಏನಾದ್ರೂ ತರಕಾರಿ ಏನಾದ್ರೂ ಅಲಸಂದೆ ಅವು ಏನಾದ್ರೂ ಹಾಕಿದ್ರ ಅಂತರ ಬೆಳೆ ಪ್ರಾರಂಭದಲ್ಲಿ? ಇಲ್ಲ ಸರ್, ನಡುವೆ ಆಗ್ಬೇಕಂತ ಮಾಡಿದೀವಿ ಸರ್. ನಾವು ಕಾರಣಾಂತರಲಿಂದ ಏನು ಹಾಕ್ಲಿಲ್ಲ ಸರ್. ಒಂದು 2 ವರ್ಷ ಇದು ಶೇಂಗಾ ಹಿಂಗ ಹಾಕಿದ್ದರೆ ನಡೀತಿತ್ತು ಸರ್, ಬರ್ತಿತ್ತು. ಮಾಡ್ಕೋಬಹುದು ಶೇಂಗಾ, ಹಾಕ್ಬೋದು ಸರ್. ಶೇಂಗಾ ಹಾಕಿದರೆ ಆರಾಮ್ ಬರ್ತಿತ್ತು. ಇನ್ನೊಂದು ಸ್ವಲ್ಪ ಈ ಕಡೆ ಎಲ್ಲ ಹಂದಿ ಕಾಟ ಜಾಸ್ತಿ ಅಂದಕ್ಕೆ ನಾವು ಹಾಕ್ಲಿಲ್ಲ ಸರ್. ಕಾಡಂದಿ ಸ್ವಲ್ಪ ಎಲ್ಲಿ ದೇವಸ್ಕೂರ್ಲಿಂದ ಬರ್ತಾವ ಸರ್ ಈ ಕಡೆ ರಾತ್ರಿ ಎಲ್ಲ ಬಂದು ತೋಡಿ ಎಲ್ಲ ನನ್ಗೆ, ಯಾಕಂದ್ರೆ ಬಾವಿ ಐತೆ ಇಲ್ಲಿ, ಇನ್ನೊಂದು 5 ಎಕರೆ ನೀರಾವರಿ ಐತೆ ಫುಲ್ಲು, ಅಲ್ಲಿ ಯಾಕೆ ಅನುಭವ ಪಟ್ಟಿನಿ ಸರ್, ಅದಕ್ಕಾಗಿ ಹಾಕ್ಲಿಲ್ಲ. ಮತ್ತೆ ಈ ಗಿಡ ಹೋದ್ರೆ ಏನ್ ಮಾಡ್ತೇವೆ, ತೋಡಿ ತೋಡಿ ಹಾಕಿದಾರೆ ಅಂತ ನಾನು ಹಾಕ್ಲಿಲ್ಲ ಸರ್. ಒಂದ್ಸಲ ಬಂದು ಹೋದಪ್ಪ ಅಂತಂದ್ರೆ ರೋಡ್ ಆಗ್ಬಿಡ್ತದೆ. ರೋಡ್ ಆಗ್ಬಿಡ್ತಾ ಮತ್ತೆ ಅದು ತೇವಾಂಶ ಗಿಡ ಸರ್, ಅದು ಏನಂತ ತೋಡಿದ್ರೆ ಆ ಗಿಡನು ಬಿದ್ದರೆ ನಾಳೆ ಕಷ್ಟ ಆಗ್ತದೆ. ಬೇರುಗಳಿರ್ತವೆ, ಬೇರು ಮುರಿದ್ರೆ ಆಯ್ತು ಸರ್ ಗಿಡ ಹೋದಂಗ. ಅದಕ್ಕಾಗಿ ಆಗ್ಲಿಲ್ಲ ಸರ್. ಹೇಗ್ರಿ ನಿವೃತ್ತಿ ನಂತರ ನೀವು ರಾಯಚೂರಿಂದ ಇಲ್ಲಿ ಹೊಲದಲ್ಲಿ ಇರ್ಬೇಕಂತ ಏನಾದ್ರು ಪ್ಲಾನ್ ಆಗಿತ್ತ ಸರ್? ಮತ್ತೆ ನಿವೃತ್ತಿ ಅಂದ್ಮೇಲೆ ಇದೇ ಕೆಲಸ ಅಲ್ಲ ಸರ್, ಮಧ್ಯೆ ಮಾಡ್ಲೇಬೇಕು. ಈಗ ನಾವು ಏನು ಸಮಯ ತಗೊಂಡು ಬರ್ತಿದ್ವಿ ಅವಾಗ ಫುಲ್ ವರ್ಕ್ ಇದೇ ಆಗ್ಬಿಡ್ತದ ಸರ್. ಮತ್ತೆ ನಿಮ್ಮ ಆಶೀರ್ವಾದ, ಆ ದೇವರ ಆಶೀರ್ವಾದ ಸದಾ ಇರ್ಲಿ ನಮ್ಗ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಮಾಡ್ಕೊಂಡು ಲೇಬರ್ ಖಾಯಂ ಇಟ್ಟಿದ್ದೀರಾ? 5 ಸರ್, 5 ಕಾಯಂ 5 ಗಡ್ಡೆ ಹೆಂಡತಿನೂ ಇಲ್ಲೇ ಇರ್ತಾರ. ಅವ್ರಿಗೆ ಮನೆ ಕಟ್ಕೊಟ್ಬಿಡ್ರಿ. ಇದೇ ನೋಡ್ತಿರಲ್ಲ ಸರ್, ಇದೇ ಚಡ್ಡು ಒಂದು ಇರ್ಲಿಕ್ಕೆ ಅವ್ರಿಗೆ. ಈಗ ಪಕ್ಕದಲ್ಲಿನೂ ಸ್ವಲ್ಪ ಕೋಳಿ ಬಿಡಮಂತ ಮಾಡಿದ್ನಿ, ಕೋಳಿ ಫಾರ್ಮ್ ಟೈಪ್ ಸ್ವಲ್ಪ ನಾಟಿ ಕೋಳಿ ಟೈಪ್ ಮಾಡ್ಬೇಕಂತ ಉದ್ದೇಶದಿಂದ ಇದೇ ರೂಮ್ ಕಟ್ಟಿ. ಬಹಳಷ್ಟು ಅವಕಾಶಗಳಿದಾವೆ ಗೋಪಾಲ್ ರೆಡ್ಡಿ ಅವರು, ಯಾಕಂತಂದ್ರೆ ಸಿಟಿಗೆ ಹತ್ತಿರ ಇರೋದ್ರಿಂದ ನಿಮ್ಮ ಹೊಲ ಇಲ್ಲೇನಾದ್ರೂ ಒಂದು ಟಗರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವೆಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಬಹಳಷ್ಟು ಅವಕಾಶಗಳಿದಾವೆ. ಅದೇ ಸರ್, ಈಗ ಆ ಕೋಳಿ ಆದ್ಮೇಲೆ ಇನ್ನ ಒಬ್ಬರು ಇಬ್ಬರು ಗಂಡ ಹೆಂಡತಿ ನನಗೆ ಸಿಕ್ಕರೆ ಒಂದು ಟಗರನ್ನು ಸಾಕಮ್ಮಂತ ಇದು ಐತೆ. ಹಂತವಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಒಬ್ಬನೇ ಸರ್, ಈಗ ಬಿಡುವಿಲ್ಲ ನನಗೆ. ಆಫೀಸ್ನಲ್ಲಿ ಕೆಲಸ ಮಾಡ್ಕೋಬೇಕು, ಇಲ್ಲಿ ಕೆಲಸ ಅಂದರೆ ಆಗೋದಿಲ್ಲ ಸರ್. ಅದಕ್ಕಾಗಿ ನಾವು ಖಾಲಿ ಆಗ್ತೀವಿ ಸರ್. ಅವಾಗ ಖಾಲಿ ಇದ್ದಾಗ ನಾವು ಬೇಕಾದಲ್ಲಿ ಹೋಗಿ ಅವ್ರನ್ನ ಯಾರನ್ನ ಬೇರೆಯವ್ರನ್ನ ಇವ್ರನ್ನ ಹಿಡ್ಕೊಂಡು ಬಂದು ಇದೆಲ್ಲ ಪಾಲನೆ ಪೋಷಣೆ ಮಾಡ್ಬೋದು ಸರ್. ಹಿಂಗೆ ಪ್ರಾರಂಭದಲ್ಲಿ ಮಣ್ಣು ಪರೀಕ್ಷೆ ಇವೆಲ್ಲ ಮಾಡಿಸಿದ್ರೆ? ಮಾಡ್ತೀನಿ ಸರ್, ಮಣ್ಣು ಪರೀಕ್ಷೆ ಮಾಡ್ತೀನಿ, ನೀರು ಪರೀಕ್ಷೆ ಮಾಡಿಸ್ತೀನಿ, ಎಲ್ಲ ಡಿಪಾರ್ಟ್ಮೆಂಟ್ ಇದು ತರವನ್ನೇ ಎಲ್ಲ ಮಾಡಿಸ್ಬಿಟ್ಟಿನಿ ಸರ್, ಎಲ್ಲ ಕಂಪ್ಲೀಟ್ ಆಗಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದನೇ ಎಲ್ಲವೂ ಮಾಡ್ತೀನಿ ಸರ್. ಏನು ಹೇಳ್ತೀರಿ, ಒಬ್ಬ ಕೃಷಿ ಅಧಿಕಾರಿಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೊಲವನ್ನು ಡೆವಲಪ್ಮೆಂಟ್ ಮಾಡಿದ್ದೀರಿ, ಒಬ್ಬ ಸಣ್ಣ ರೈತರು 2-3 ಎಕರೆ ನೀರಿನ ಒಂದು ಲಭ್ಯತೆ ಇರುವಂತಹ ರೈತ ಬಾಂಧವರು ಈ ರೀತಿ ಮಾಡಿಕೊಂಡು ಕೃಷಿಯಾಗಿ ಬದುಕನ್ನು ಸಾಗಿಸಬಹುದಾ? ಆರಾಮಾಗಿ ಸಾಧಿಸ್ಬಹುದು ಸರ್, 1-2 ಎಕರೆ ಇದ್ರೆ ಸಾಕು. ನಮ್ಮ ಈಗ ನಾನು 1350 ಗಿಡ ಹಚ್ಚೋದ್ಕಿಂತ 800 ಗಿಡ ಹಚ್ಚಿದ್ದವನ್ನೇ ಬಹಳ ಚಲೋ ಆಗಿ ಮೇಂಟೈನ್ ಮಾಡಕತ್ತಂತ ಸರ್. ಅದರಲ್ಲಿ ಈಗ ಸ್ವಂತ ಮಾಡೋರು ಇದ್ದರೆ ಸರ್ ಬೇಕಾದ ಬೆಳಿಬಹುದು ಸರ್. ಲೇಬರ್ ಮೇಲೆ ನಾವು ಡಿಪೆಂಡ್ ಆಗ ನೋಡಿ ಸರ್, ನಿಮ್ ಕಣ್ಣು ಬಂದ 1-2 ಟಮೋಟ ಹಣ್ಣು, 2 ಬದನೆಕಾಯಿ ಹಾಕಿನ್ನೆ, ನಮ್ಮ ಮನೆಗೆ ಹೆಚ್ಚಿಗೆ ಆಗ್ತಾವ ಸರ್. ಇವು ಹೌದು 2 ಗಿಡ ಹೆಚ್ಚಿಗೆ ಹಾಕತ್ತವ. ಇಲ್ಲೊಂದ್ 2 ಗಿಡ ಹಾಕಿನ್ನೆ, ಅಲ್ಲಿ ಒಂದ್ 2 ಇವೇ ಟಮಾಟ ಹಣ್ಣು ಮನೆಗೆ ಹೋಗಿ ಹಾಕತ್ತೇನೆ ನಾನು. ಇಂಥ 100 ಮಾಡಿದರೆ ಮತ್ತೆ ಅವನಿಗೆ ಅನುಕೂಲನೇ ಅಂದ್ರೆ ಅವನೇ ಮಾಡಿರ್ಬೇಕು, ಅವನೇ ದುಡಿರ್ಬೇಕು ಹೊಲದಲ್ಲಿ, ಅವನೇ ಎಲ್ಲ ನಿಂತು ಮುಂಜಾನೆ ಅವನು ಹೊಲದ ಕಾಲಿಡ್ಬೇಕು. ಅದೇ ಸರ್, ಅವ್ನು ಲೇಬರ್ ಜೊತೆ ಅವನು ಕಂಪಲ್ಸರಿ ಮುಂಜಾನೆಯಿಂದ ಸಾಯಂಕಾಲ ತನಕ ಇದ್ದರೆ ಮಾತ್ರ ಈ ಕೆಲಸ ಆಗ್ತದೆ ಸರ್, ಇಲ್ಲಾಂದ್ರೆ ಆಗೋದಿಲ್ಲ ಸರ್. ಅಷ್ಟು ರೈತ ಬಂದವ್ರು ಗಮನಿಸಬೇಕು, ಯಾಕಂತಂದ್ರೆ ನಾವು ಕಮರ್ಷಿಯಲ್ ಕ್ರಾಪಿಗೆ ಹೋದಾಗ ದಿನನಿತ್ಯ ಆದಾಯ ಪಡ್ಕೋಬಹುದು. ಕೃಷಿ ಜೊತೆಗೆ ತಾವು ಹೇಳಿದಂಗೆ ಈ ತರಕಾರಿ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅಂತರ್ ಬೇಸಾಯ ಆಗಿತ್ತು, ಪೀರಲ್ ಹಾಕೊಂಡಿದ್ರಿ, ಬಹುವಾರ್ಷಿಕ ಬೆಳೆಯನ್ನ ಮ್ಯಾಂಗೋ ಹಾಕೊಂಡಿದ್ದೀರಿ, ಈ ರೀತಿಯಾಗಿ ಮಾಡೋದ್ರಿಂದ ರೈತ ಬಾಂಧವರು ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯದು ಗೋಪಾಲ ರೆಡ್ಡಿ ಅವರೇ, ಭಾಳಷ್ಟು ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. 13 ಎಕರೆ ಭೂಮಿಯಲ್ಲಿ ತಾವು ಅಂತರ್ ಬೆಳೆಯಾಗಿ ಪೇರಲ ಮತ್ತು ಮಾವನ್ನು ಬಹುವಾರ್ಷಿಕ ಬೆಳೆಯನ್ನು ಹಾಕೊಂಡಿದ್ದೀರಿ, ಬೆಳೆ ಚೆನ್ನಾಗಿ ಬರ್ತಾ ಇದೆ. 2 ವರ್ಷಗಳ ಬೆಳೆ ನಾವು ನೋಡ್ತಾ ಇದ್ರಪ್ಪ ಅಂತಂದ್ರೆ ಇದು 3 ವರ್ಷದ್ದು 3.5 ವರ್ಷದ್ದು ಅಂತ ನನಗೆ ಅನಿಸುತ್ತೆ. ಆದ್ರೂ ಕೂಡ ಇನ್ನೊಂದು 1.5 ವರ್ಷ ಅಥವಾ 2 ವರ್ಷಕ್ಕೆ ಖಂಡಿತ ಒಂದು ಒಳ್ಳೆಯ ಬೆಳೆ ನಿಮ್ಮ ಕೈಗೆ ಸೇರ್ತದೆ ಎಂಬಂತ ಒಂದು ವಿಚಾರ ನಮ್ಮ ರೈತ ಬಾಂಧವರು ಈ ಸಮಗ್ರ ಬೇಸಾಯದ ಕಡೆ ಅನುಭವವನ್ನು ಪಡೆದುಕೊಂಡು ಮಾಡಿದರೆ ಖಂಡಿತ ಲಾಭ ಇದೆ. ನಿಮ್ಮ ವಿಚಾರವನ್ನು ಹಂಚಿಕೊಂಡಿರಿ, ಚಲೋತ್ನಾಗಿ ಬೆಳೆ ಬರಲಿ, ನಿಮ್ಮ ದೇಹಕ್ಕೆಯೂ ಕೂಡ ಅಷ್ಟೇ ಒಂದು ಪರಿಣಾಮಕಾರಿಯಾಗಿ ಇರಲಿ. ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಗೋಪಾಲ ರೆಡ್ಡಿ ಅವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಮಗೂ ನಮ್ಮ ಚಾನಲ್ ರೇಡಿಯೋ ಇವರಿಗೂ ಈ ನಮ್ಮ ಹೊಲಕ್ಕೆ ಬಂದು ನಮಗೆ ಇದೆಲ್ಲ ನೋಡಿ ನೀವು ಸಂತೋಷಪಟ್ಟು 4 ಜನಕ್ಕೆ ತಿಳಿಸ್ಕೊಡ್ರಿ, ಈ ಥರ ಮುಂದೆ ಬರಲಿ ರೈತರೆಂದು ನಾನು ರೈತರಿಗೂ ಅವರಿಗೆ ವಿನಂತಿಸ್ಕೊಳ್ತೇನೆ. ಇದುವರೆಗೆ ರಾಯಚೂರು ತಾಲೂಕಿನ ಪೋತಗಲ್ನ ಗೋಪಾಲ್ ರೆಡ್ಡಿಯವರ ತೋಟಗಾರಿಕೆಯ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಈ ರೀತಿಯಾಗಿವೆ ರಾಯಚೂರು ಮಾರುಕಟ್ಟೆ ಕಡಲೆಕಾಳು ಕನಿಷ್ಠ 4169 ರೂಪಾಯಿಗಳಿಂದ ಗರಿಷ್ಠ 4759 ರೂಪಾಯಿಗಳವರೆಗೆ ಹತ್ತಿ ಹೈಬ್ರಿಡ್ 6800 ರೂಪಾಯಿಗಳಿಂದ 7800 ರೂಪಾಯಿಗಳವರೆಗೆ ಶೇಂಗಾ ಗುಂಗ್ರಿ 4009 ರೂಪಾಯಿಗಳಿಂದ 6962 ರೂಪಾಯಿಗಳವರೆಗೆ ಬಿಳಿಜೋಳ 3311 ರೂಪಾಯಿಗಳಿಂದ 4676 ರೂಪಾಯಿಗಳವರೆಗೆ ಭತ್ತ ಸೋನಾ ಮಸೂರಿ 1439 ರೂಪಾಯಿಗಳಿಂದ 2350 ರೂಪಾಯಿಗಳವರೆಗೆ ಕೆಂಪು ತೊಗರಿ 4005 ರೂಪಾಯಿಗಳಿಂದ 8212 ರೂಪಾಯಿಗಳವರೆಗೆ ಬಿಳಿ ತೊಗರಿ 6868 ರೂಪಾಯಿಗಳಿಂದ 7737 ರೂಪಾಯಿಗಳವರೆಗೆ ಅಲಸಂದೆ 6169 ರೂಪಾಯಿಗಳಿಂದ ಗರಿಷ್ಠ 6444 ರೂಪಾಯಿಗಳವರೆಗೆ ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಒಣಮೆಣಸಿನಕಾಯಿ ಕನಿಷ್ಠ 4300 ರೂಪಾಯಿಗಳಿಂದ ಗರಿಷ್ಠ 45,000 ಭತ್ತ ಹಳೆ ಸೋನ ಮಸೂರೆ 2650 ರೂಪಾಯಿಗಳಿಂದ 2673 ರೂಪಾಯಿಗಳವರೆಗೆ ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 19 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 51% ಮತ್ತು ಕನಿಷ್ಠ ಆರ್ದ್ರತೆಯು 22% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 2 ಕಿಲೋಮೀಟರ್ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕಲ್ಲಂಗಡಿ, ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜು ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಎಕರೆಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಕಡಲೆ ಬಿತ್ತನೆ, ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹತ್ತಿ, ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ರೈತ ಬಾಂಧವರು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ರೈತ ಬಾಂಧವರು ಹಿಂಗಾರು ಬೆಳೆ ಕಟಾವಾದ ನಂತರ ಕಡ್ಡಾಯವಾಗಿ ಮಾಗಿ ಉಳುಮೆಯನ್ನು ಮಾಡಿಸಬೇಕು. ಹಿಂಗಾರಿ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ರೈತ ಬಾಂಧವರು ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟರೆಜಿಯಂ ಅನಿಸೋಪ್ಲಿಯೆ ಅಥವಾ 2 ಗ್ರಾಂ ಮೆಟರೆಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ಟ್ರಿನಲಿ ಪ್ರೋಲನ್ನು 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಭತ್ತವನ್ನು ನಾಟಿ ಮಾಡುವ ಪೂರ್ವದಲ್ಲಿ ರೈತ ಬಾಂಧವರು ಭತ್ತದ ಸಸಿಯ ಬೇರುಗಳನ್ನು ಅಜಿಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಮಾವಿನಲ್ಲಿ ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ರೈತ ಬಾಂಧವರು ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು.

ಸಂದಾನ ಹೇಳುವೆ ಮಸಲ ನಮ್ಮ ವಾತಾವರಣ